ಕಿಸಾನ್ ವಾಣಿ ಗ್ರಾಮಾಂತರಂಗ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಟೊಮ್ಯಾಟೊ ಬೆಳೆ ಬೇಸಾಯ ಕುರಿತು ಶ್ರೀಮತಿ ಹೆಚ್ ವಸಂತಮ್ಮ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ರೈತ ಮಹಿಳೆ ನಮ್ಮೊಂದಿಗಿದ್ದಾರೆ, ಹೆಚ್ ವಸಂತಮ್ಮ. ಇವರು ನಂದಿಬಂಡಿ ಗ್ರಾಮದ ರೈತ ಮಹಿಳೆ. ವಸಂತಮ್ಮರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ವಸಂತಮ್ಮರೇ, ನೀವು ಮೂಲತಃ ಕೃಷಿಕರು, ನಿಮ್ಮ ತಂದೆ ತಾಯಿಗಳೆಲ್ಲ ಕೃಷಿಕರಾಗಿದ್ರ? ಹೇಗೆ? ನಮ್ಮ ತಂದೆ ತಾಯಿ ಎಲ್ಲ ವ್ಯವಸಾಯ ಮಾಡ್ತಿದ್ರ? ಮಾಡ್ತಿದ್ರು ಸರ್. ಇತ್ತೆ ಇತ್ತೆ ಅವ್ರ ಅಣ್ಣ ತಮ್ಮನವರು ಬೇರೆ ಆಗಿಂದ ನಮ್ಮಮ್ಮ ಬೇರೆ ಆಗಿಂದ ವ್ಯಾಪಾರ ಮಾಡಿದ್ರು ಸರ್. ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು? ಹ್ಞೂ ಸರ್. ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ರೆ. ನಿಮ್ದು ಸ್ವಂತ ಊರು ಯಾವ್ದಮ್ಮ? ಹೊಸಗೇರಿ ಸರ್. ಹೊಸಗೇರಿ, ಎಲ್ಲಿ ಬರುತ್ತೆ ಅದು? ಇದು ಬೊಮ್ಮಳೆ ಹತ್ರ ಬರ್ತದೆ ಸರ್. ಬೊಮ್ಮಳೆ ತಾಲೂಕಲ್ಲಿ ಬರ್ತದೆ? ಬೊಮ್ಮಳೆ ತಾಲೂಕಲ್ಲಿ. ನಂದಿಬಂಡಿಗೆ ಮದುವೆ ಮಾಡ್ಕೊಂಡು ಈ ಕಡೆ ಬಂದು ಎಷ್ಟು ವರ್ಷ ಆಯ್ತು ಈಗ ನಿಮಗೆ? 17 ವರ್ಷ ಆಯ್ತು ಸರ್. 17 ವರ್ಷ ಆಯ್ತು. ನಿಮ್ಗೆ ಅಲ್ಲಿ ಕೃಷಿ ಮಾಡಿದ ಅನುಭವ ಇತ್ತ? ಅಲ್ಲೇ ಅಕ್ಕಪಕ್ಕದಾಗ ನಮ್ಮ ದಡಪ್ಪರನ್ನ ನೋಡಿ ಬುತ್ತಿ ಪತ್ತಿ ಕೊಡಕ್ಕೆ ಹೋಗಿ ನೋಡಿಕೊಂಡು ಇದನ್ನ ಮಾಡಿವಿ ಸರ್. ಇಲ್ಲಿ ಮತ್ತೆ ನಾ ಹಿರಿಯ ಅಕ್ಕನ ಒಂದ ಮನೆಗೆ ಕೊಟ್ಟೈತೆ ಸರ್. ದೊಡ್ಡಕ್ಕಿನ ಒಂದ ಮನೆಗೆ ಕೊಟ್ಟೈತೆ ಅಲ್ಲ ಸರ್. ಅವ್ರಲ್ಲಿದ್ದ ಅನುಭವ ಕಲ್ತ್ಕೊಂಡಿವಿ ಸರ್. ನಾನು ಅಕ್ಕ ತಂಗಿ ಇಲ್ಲೇ ಇದ್ದೀರಿ? ಹ್ಞೂ ಸರ್. ಅಕ್ಕ ತಂಗಿ ಅಣ್ಣ ತಮ್ಮ ಕೊಟ್ಟೈತೆ. ಅಣ್ಣ ತಮ್ಮ ಕೊಟ್ಟಿದ್ದೆ? ಹ್ಞೂ ಸರ್. ಸೊ ಈಗ ನಿಮ್ಮ ಗಂಡನ ಮನೆಯವರೆಲ್ಲ ಕೃಷಿಕರು? ಹ್ಞೂ ಸರ್. ಎಷ್ಟು ಎಕರೆ ಇದೆ ನಿಮ್ಮಲ್ಲಿ? ಇಲ್ಲಿ 3.5 ಮುಕ್ಕಾಲು ಇರ್ಬೋದು ಸರ್ ಅಷ್ಟೇ. ನಿಮ್ಮ ಗಂಡನ ಅಣ್ಣ ತಮ್ಮಂದ್ರದ್ದು ಎಲ್ಲ ಸೇರಿ ಅಷ್ಟಿದೆಯಾ ಭೂಮಿ? ಎಲ್ಲರದ್ದು ಸೇರಿ ಅಷ್ಟೈತಿ ಸರ್. ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಬರ್ತೈತಿ ಅನ್ಸ. ಒಂದೊಂದು ಎಕರೆ ಬರ್ತದೆ? ಹಂಚ್ಕೊಂಡಿರಾಗ್ಲೇ? ಇನ್ನೂ ಹಂಚಿಕೆಂದಲ್ಲ ಸರ್. ಸೊ ಈಗ ಆ 1.5 ಎಕರೆಯಲ್ಲಿ ಈಗ ನಿಮ್ಮ ಗಂಡನ ಅಣ್ಣ ತಮ್ಮಂದ್ರೆಲ್ಲ ಬೇರೆ ಬೇರೆ ಆಗಿದ್ದೀರಾ ಅಥವಾ ಒಟ್ಟಿಗೆ ಇದ್ದೀರಾ? ಎಲ್ಲರೂ ಬೇರೆ ಬೇರೆ ಆಗಿದ್ದಾರೆ. ಭೂಮಿನ ಬೇರೆ ಬೇರೆ ಮಾಡ್ತಾ ಇದ್ದಾರೆ? ಭೂಮಿನ ಬೇರೆ ಬೇರೆ ಮಾಡ್ತೀವಿ. ವ್ಯವಸಾಯ ಬೇರೆ ಬೇರೆ ಮಾಡ್ತೀವಿ. ಎಲ್ಲದು ಬೇರೆ ಮಾಡ್ತೀವಿ ಸರ್. ಈಗ ನಿಮ್ಮ ಪಾಲಿಗೆ 1 ಎಕರೆ ಬಂದಿದೆ? ನಮ್ಮ ಪಾಲಿಗೆ 1 ಎಕರೆ ಬಂದಿದೆ ಸರ್. ಬಂದಿದೆ. ಈಗ 1 ಎಕರೆಯಲ್ಲಿ ಏನೇನು ಮಾಡ್ತೀರಮ್ಮ ವಸಂತಮ್ಮ? 1 ಎಕರೆಯಲ್ಲಿ 1 ವರ್ಷ ಜೋಳ ಬಿತ್ತೀವಿ ಸರ್. 1 ವರ್ಷ ಮೆಕ್ಕೆಜೋಳ ಹಾಕ್ತೀವಿ ಸರ್. 1 ವರ್ಷ ತರಕಾರಿ ಮಾಡ್ತೀವಿ ಸರ್. ಅದೇ ಥರ ಮಾಡ್ಕೊಂತ ಮಾಡ್ಕೊಂತ ಒಂದು ಸ್ವಲ್ಪ ಯಾವ ಬೆಳೆ ಮಕ್ಕ ಒಂದು ಸ್ವಲ್ಪ ಸೋಲಾಗತ್ತಲ್ಲ ಬೋರ್ ಹಾಕ್ಸಿವ ಅಕ್ಕ ಶುರು ಮಾಡಿಬಿಡ್ತೀವಿ ಸರ್. ಸಾಲ ತಂದು 1 ಎಕರೆಯಲ್ಲಿ ನೀವು ಬೋರ್ ಹಾಕ್ಸ್ಲಿಕ್ಕೆ ಟ್ರೈ ಮಾಡಿದ್ರಿ? ಹ್ಞೂ ಸರ್. ಅಲ್ಲ ಒಂದು ಸ್ವಲ್ಪ ಮಕ್ಕ ಬಾಡ ತಡ್ಲ ಹಿಂದ್ಗರ್ ಸರ್. ನಮ್ಗೆ ನೀರು ಬೇಕು. ಅದು ನೀರು ಬೇಕಲ್ಲ. ಅಕ್ಕಪಕ್ಕದಲ್ಲಿ ಇಲ್ಲಿ ಯಾರ್ದು ಬೋರಲ್ಲಿ? ಅಕ್ಕಪಕ್ಕದಲ್ಲಿ ಹಿಂದ್ಗರ್ ಸರ್ ಕೊಟ್ಟಿದ್ರು ಸರ್. ಒಂದು ವರ್ಷ ಕೊಟ್ಟು ಪಾಪ ಅವರು ನೀವು ಹಿಡ್ಕಡ್ರಿ ಅಂತಂದು ಸಹಾಯ ಮಾಡಿದ್ರು. ಸಹಾಯ ಮಾಡಿದ್ರು ಸರ್ ರಾಮಣ್ಣವ್ರು. ಮತ್ತೆ ತಿರುಗಿನ ಅಕ್ಕಪಕ್ಕದಲ್ಲಿ ಇದ್ರು ಕೂಡ ಅಂತಾರ ಯಾರು ಕೊಡಾರಲ್ಲ ಸರ್. ನಿಮ್ಮ ಭಾಗದಲ್ಲಿ ಮಳೆ ಅಷ್ಟು ಆಗಲ್ವಾ? ಆಗಲ್ವ ಸರ್. ವರ್ಷ ಎಷ್ಟು ಮಳೆಯ ಸುಗ್ಗಿಯಾಗ ಬಿತ್ತಿದ್ದು ಒಮ್ಮರೆ ಸೂಲಂಗಿ ಇದಕ್ಕೆ ಬಂದೈತೆ ಸರ್ ಮಳೆ. ಕೆಲವು ಸಲ ಜೋಳ ಎಲ್ಲ ಲಾಸ್ ಆಗ್ತದೆ? ಹಂಗಾರೆ ಜೋಳ ಎಲ್ಲ ಲಾಸ್ ಸರ್. ಮೊನ್ನೆ ಮಾಮರು ಅಲಸಂದಿ ಬಿತ್ತಾರೆ ಸರ್. ನಮ್ಮ ಪಕ್ಕಕ್ಕೆ ಕುರಿ ಮೇಯಿಸ್ಬಿಟ್ರು ನೀರಿಲ್ಲದಕ್ಕೆ. ನೀರಿಲ್ಲದಕ್ಕೆ ನಾವೇನು ಎಲ್ಲೇನ ಬದುಕ್ತೀವಿ? ನಮ್ಮ ತಮ್ಮ ನಮ್ಮ ತಂಗಿ ಎಲ್ಲಿ ಹೋಗಿ ಇದನ್ನು ಮಾಡ್ತಾರ? ಜಾಸ್ತಿ ಹೊರಗಡೆ ದುಡಿಯಾರಲ್ಲ ಅವ್ರು, ಇದ್ರಾಗ ಮಾಡ್ಯಾರ ಅಂತಂದು ಆ ಥರ ಕುರಿ ಮೇಯಿಸಿ ನಮಗೆ ಇದ್ರಾಗ ಮಾಡ್ಕೊಂಡು ಉಂಟ್ರಿ ನೀವು ಒಂದು ಬೇರೆ ಹೊಲ ಇಡ್ಕಂದ್ರೆ ಸರ್ ಅವ್ರು. ಹೌದಾ? ಹ್ಞೂ ಸರ್. ಈಗ ಈಗ ನೀವು ಈಗಿರೋ 1 ಎಕರೆಯಲ್ಲಿ ತರಕಾರಿಗಳನ್ನು ಹಾಕ್ತೀರಿ? ಹ್ಞೂ ಸರ್ ಹಾಕ್ತೀವಿ. ಅಂದರೆ ಈಗ ನೀವು ಜೋಳ ಹಾಕಿದ ನಂತರ ಇದು ಮಾಡ್ತೀರಾ ಹೇಗೆ ಅದು? ಒಂದೊಂದು ವರ್ಷ ಜೋಳ ಹಾಕ್ತಿರ್ತೀವಿ ಸರ್. 1 ವರ್ಷ ತರಕಾರಿ, ಹಿಂದ್ ವರ್ಷ ಮೆಕ್ಕೆಜೋಳ ಹಾಕಿವಿ ಸರ್. ಹಿಂದ್ ವರ್ಷ ಮೆಕ್ಕೆಜೋಳ ಹಾಕಿದ್ರು ಕೂಡ ರಾಮಣ್ಣವ್ರ ನೀರು ಕೊಟ್ಟಕ್ಕೆ 15,000 ಆತ ಸರ್ ಲಾಭ ಬಂತು. ಲಾಭ ಎಲ್ಲ ಖರ್ಚು ಗಿರ್ಚು ಎಲ್ಲ ತೆಗೆದು ನಮಗೆ ಉಳಿದದ್ದ 2,500 ಸರ್. ಹೌದಾ? ಹ್ಞೂ ಸರ್. ಅಂದ್ರೆ ಇಳುವರಿ ಅಷ್ಟು ಆಗ್ಲಿಲ್ವಾ? ಇಳುವರಿ ಅಷ್ಟು ಆಗ್ಲಿಲ್ಲ ಸರ್. ನೀರು ಬೇಕು. ನೀರಿನ ಕೊರತೆಯಿಂದ? ನೀರಿನ ಕೊರತೆ ಇಲ್ಲಿದ್ದಲ್ಲೇ ಅಷ್ಟು ಇದಾಯ್ತು ಸರ್. ಓಹೋಹೋ. ಅಂದರೆ ಈಗ ನಿಮಗೆ ಕೃಷಿಯಲ್ಲಿ ಎಷ್ಟೇ ಶ್ರಮ ಹಾಕಿದರೂ ನೀರಿನ ಸಮಸ್ಯೆಯಿಂದ ನೀವೇನು ಲಾಭ ಮಾಡ್ಲಿಕ್ಕೆ ಆಗ್ತದೆ? ನೀರಿನ ಸಮಸ್ಯೆ ಇಲ್ಲಿದ್ದಲ್ಲೇ ಏನು ಲಾಭ ತಗೊಂಗಲ್ಲ ಸರ್. ನಾ ಬರೀ ನೀರು ನೀರು ನೀರಿನ ಸರ್. ನಾವು ಜಾಸ್ತಿ ಎಲ್ಲೇನ ಕೆಲಸಕ್ಕೆ ನಮಗೆ 120 ರೂಪಾಯಿ ಕೂಲಿ ಕೊಡ್ತಾರೆ. ಕೂಲಿ ಕೊಡ್ತಾರೆ ಸರ್. 120 ರೂಪಾಯಿ ಕೂಲಿ ಕೊಟ್ರೆ ಬೇರೆಯವ್ರ ಹೊಲ್ದಾಗ ಹೋದ್ರೆ ನಮ್ಮ ಒಂದಿಷ್ಟು ನೀರು ಬಿದ್ದಿದ್ರೆ ನಮ್ಮ ಹೊಲ್ದಾಗ ಎಷ್ಟರಾಗ ಬದುಕ್ತಿದ್ವಿ ಅಲ್ಲ ನಾವು ಅನ್ನೋ ಒಂದು ಆಸೆ. ಆಸೆ ಸರ್. ಎಲ್ಲೇ ನಾವು ಹೋಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಬೀಳಲ್ಲಿ ಕೆಲಸಕ್ಕೆ ಹೋಗಿವಿ ಅಂದ್ರೆ ಅದ ಗುಂಗ ಇರ್ತಿರ್ತೈತಿ. ಎಷ್ಟು ಸಾಲ ಮಾಡಿದ್ವಿ ನಮ್ಮ ಗಂಗಮ್ಮ ನಮಗೆ ಬರಲಿಲ್ಲ ಬರಲಿಲ್ಲ ಇಷ್ಟು ಇದಲ್ಲ ಅಂತಂದು ಜಲಮ್ಕ ಒಂದೊಂಥರ ಬ್ಯಾಸರ ಅನಿಸ್ಬಿಡ್ತೈತೆ ಸರ್. ಬೋರ್ ಹಾಕ್ಸೋ ಪ್ರಯತ್ನ ಎಲ್ಲ ಮಾಡಿದಿರಿ? ಎಲ್ಲ ಪ್ರಯತ್ನ ಮಾಡಿವಿ ಸರ್. 1 ಎಕರೆಗೆ ಒಟ್ಟು ಅವ್ರ ಅಣ್ಣ ತಮ್ಮಳು ಬೋರ್ ಹಾಕ್ಸ್ತಿರ ಅನ್ಬಿಟ್ರೆ ನಮ್ಮ ಮನೆಯವ್ರ ಸಾಲ ತಂದು 9 ಬೋರ್ ಹಾಕ್ಸ್ಯಾರ ಸರ್. 9 ಕಡೆನೂ ಒಂದು ಹನಿ ನೀರು ಇಲ್ಲ, ಒಂದು ಹನಿ ನೀರಿಲ್ಲ ಸರ್. ಅಂದ್ರೆ ಈಗ ನೀರು ನೋಡೋರು ಪರ್ಫೆಕ್ಟ್ ಹೇಳಿಲ್ವಾ ಹೇಗೆ ಅದು? ನೀರು ಬೀಳ್ತೈತಿ ಅಂತಂದು ಹೇಳ್ತಾರೆ ಸರ್, ಇಷ್ಟಾಗ ಬೀಳ್ತೈತಿ, 80 ಬೀಳ್ತೈತಿ, ಅಷ್ಟಾಗೆಲ್ಲ ಬೀಳ್ತೈತಿ ಅಂತಂದು ಹೇಳ್ತಾರೆ ಸರ್. ಆ ಥರ ಎಲ್ಲದು ಕೇಳಿ ಇದನ್ನು ಮಾಡಿದ್ರು ಕೂಡ ನೀರು ಬೀಳಂಗಿಲ್ಲ ಸರ್. ಅಲ್ಲಿ ಸಾಲ ತರೋದು, ಬೋರ್ ಹಾಕ್ಸೋದು, ಬಡ್ಡಿಗೆ ದುಡಿಯೋದು ಆಗೈತೆ ಸರ್ ನಮ್ಮ ಜೀವನ. ಇಷ್ಟೆಲ್ಲ ಸಾಲ ಎಲ್ಲಿಂದ ತರ್ತೀರಿ? ಹೊರಗಡೆ ಖಾಸಗಿ ವ್ಯಕ್ತಿಗಳಿಂದ ತರ್ತಿರು, ಸಂಘ ಸ್ತ್ರೀ ಶಕ್ತಿ ಸಂಘಗಳು ಇದಾವೆ, ಎಲ್ಲಿ ಇದು ಮಾಡ್ತೀರಿ ನೀವೆಲ್ಲ? ಸರ್ ಮೊನ್ನೆ ಮಹಿಳೆಯರ ಸಂಘ ಅಂತಂದು 50 ಚೀಟಿ ಕಟ್ತಾರಲ್ಲ ಸರ್, ಅದ್ರಾಗ 10,000 ತಗಂದು ಬಡ್ಡಿ ಕಟ್ಗೆಂತ ಹೋಗ್ತೀವಿ ಸರ್. ಈಗ ಈಗ ತರಕಾರಿ ಶುರು ಮಾಡಿದಿರಿ? ಈಗ ತರಕಾರಿ ಶುರು ಮಾಡಿದ್ವಲ್ಲ ಸರ್, ಈಗ ಗಂಡು ಮಕ್ಕಳಿಗೆ ಕೆಲಸ ಇಲ್ಲ, ಹೆಣ್ ಮಕ್ಕಳಿಗೆ ಕೆಲಸ ಇಲ್ಲ, ತಾಯಿ ಮಗಳು ಅದ್ರಾಗ ಜೀವನ ಮಾಡ್ತೀವಿ ಸರ್. ಮತ್ತೆ ಈಗ ನಿಮ್ಮನೆಯವರು ಕೃಷಿಯಲ್ಲಿ ಮಾಡ್ತಾರ? ಎಲ್ಲದ ಅದ್ರಾಗ ಮಾಡ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಗಂಡ ಹೆಂಡತಿ ಮಕ್ಕಳು ಎಷ್ಟಿದಾರೆ? 3 ಅದಾರ ಸರ್. 3 ದೊಡ್ಡವರು ಇದಾರ ಸಣ್ಣವ್ರ? ಇಬ್ರು ಗಂಡ್ ಮಕ್ಳು ಸರ್, ಹೆಣ್ ಮಗಳ ಇರೇಕಿ ಸರ್. ಹೆಣ್ಮಗಳು ಓದಿದಾರ? ಓದ್ತಾ ಇದಾರ? 9 ಕ್ಲಾಸ್ ಓದಿಲ್ಲ ಸರ್. ಹ್ಮ್. SLC ಬಿಡಿಸ್ಬಿಟ್ಟಿವಿ ಸರ್. ನೀವೇ ಬಿಡಿಸ್ಬಿಟ್ರಿ? ನಾವೇ ಬಿಡಿಸ್ಬಿಟ್ಟು. ಯಾಕೆ? ಯಾಕಂದ್ರೆ ಈಗ ಮನೆಯಾಗ ನಾವೀಗ ಕೂಲಿ ಕೆಲಸಕ್ಕೆ ಇದಕ್ಕೆಲ್ಲ ಹೋಗಕ್ಕೆ ಹಚ್ಚಿಬಿಟ್ಟಿವಿ ಸರ್, ಒತ್ತಡ ತಪ್ಪಿ ಬಂದ್ಬಿಟ್ಟಿವಿ. ಹೋಗಿ ಬಂದು ಒಬ್ಬರ ನಮಗೆ ಆರಾಮ್ ದಪ್ಪ ದಪ್ಪ ಅದ, ಹೋಗಿ ಬಂದು ಮಾಡೋದಾಗಲ್ಲ ಅಂತಂದು ಬಿಡಿಸ್ಕೊಂಬಿಟ್ಟಿವಿ ಸರ್. ಮನೇಲಿ ಬಿಡಿಸಿದ್ವಿ, ಬಿಡಿಸ್ಕೊಂಡಿವಿ ಸರ್. ಈಗ ಹುಡುಗಿ ಮನೆ ಕೆಲಸ ಮಾಡಿಕೊಂಡು ನಿಮ್ಮ ಜೊತೆಗೆ ನಮ್ಮ ಜೊತೆಗೆ ಕೆಲಸಕ್ಕೆ ಬರ್ತಾರೆ ಸರ್. ಗಂಡು ಮಕ್ಕಳು? ಗಂಡು ಮಕ್ಕಳು 2 ಅದಾರ ಸರ್, ಒಬ್ಬನ ಹಾಸ್ಟೆಲ್ ಆಗದನ್ ಸರ್. ಗಂಡ್ಮಕ್ಳಿಗೆ ಹಾಸ್ಟೆಲ್ಗೆ ಹಾಕಿ ಓದ್ಸೋದು, ಹೆಣ್ಮಕ್ಳಿಗೆ ಶಾಲೆ ಬಿಡಿಸೋದು. ಹೆಣ್ಮಕ್ಳು ಅಂದ್ರೆ ಸಹ ನಾನು ಎಲ್ಲೇನ ಹೋಗಿ ಬಂದ್ರು ಕೂಡ ನಮ್ಮ ಮನೆ ಕೆಲಸ ಎಲ್ಲ ಮಾಡಿಕೊಂಡ ನಮ್ಮವ್ ದನ್ಕಂಬಂದಾಳ ಅಂತಂದ ಕನಕ ರೂಡ್ತೈತಿ ಅಲ್ಲ ಸರ್. ಮಗಳು ಚೆನ್ನಾಗಿ ಓದ್ತಾ ಇದ್ಲ? ಮಗಳು ಬೇಸ್ ಓದ್ತಲ್ಲ ಸರ್. ಓದಿಸ್ಬೇಕಿತ್ತಲ್ಲ, ಓದಿಸ್ಬೇಕಾಗಿತ್ತು ಸರ್. ನಾ ಮಗಳು ಏನಂದ್ಲೆ ನಮ್ಮವ್ಗ ಆರಾಮ್ ದಪ್ಪೆ ದಪ್ತೈತಿ, ನಾನು ಶಾಲೆಗೆ ಹೋಗಿ ಬಂದು ಇದನ್ನು ಮಾಡ್ತೀನಿ, ನಮ್ಮವ್ ಮಕ್ಕಂದ್ರೆ ನಮ್ಮನ್ನ ಯಾರು ನೋಡ್ತಾರ ಅಂತಂದು ಬಿಟ್ಬಿಟ್ಲು ಸಾಕೇಟಿ ಹಾಕಿ. ಈಗ ನಿಮ್ಮ 1 ಒಳಗೆ ತರಕಾರಿ ಏನೇನು ಹಾಕಿದ್ದೀರಿ? ಈಗ ಈಗ ಈಗ ಜವಳಿ ತಮಾಟಿ ಆಯ್ತು ಸರ್. ಚವಳಿಕಾಯಿ, ತಮಾಟಿ, ತಮಾಟೆ ಹಣ್ಣು, ಒಂದಿಷ್ಟು ಮೆಣಸಿನ ಗಿಡ ಆಯ್ತು. ಟಮಾಟಿ ಈಗ ಇಳುವರಿ ಬಂದಿದೆ, ಆದರೆ ಬೆಲೆ ಇಲ್ಲ. ಬೆಲೆ ಇಲ್ಲ ಸರ್. ಈಗ ಸಾಮಾನ್ಯವಾಗಿ 1 ಒಳಗಡೆ ಟಮಾಟೆ ಹಣ್ಣು ಬೆಳಿಬೇಕು ಅನ್ನೋದಾದ್ರೆ ಈ ಭೂಮಿನೆಲ್ಲ ಯಾವ ರೀತಿ ನೀವು ಆರೈಕೆ ಮಾಡ್ಕೊಳ್ಬೇಕು, ಏನೇನು ಮಾಡ್ತೀರಿ ಸ್ಟಾರ್ಟಿಂಗ್ ಎಲ್ಲ? ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಸಡೆ ಕಟ್ಟಿ ಟಿಲ್ಲರ್ ಓಡಿಸ್ತೀವಿ ಸರ್. ಒಂದು ವಾರ 2 ವಾರ ಬಿಟ್ಟು ಟಿಲ್ಲರ್ ಓಡಿಸಿ ಬಿಸಿಲು ತಿನ್ನಕ್ಕ ಬಿಡ್ತಿರ್ತೀವಿ ಸರ್. ಮತ್ತೆ ಬಿಸಿಲು ತಿಂದಿನ ಸಾಲು ಹೊಡೆದು ಅಗೆ ಹಚ್ತಿರ್ತೀವಿ. ಅಗೆ ಹಚ್ತೀರಿ? ಈ ಅಗೆ ಎಲ್ಲ ನೀವೇ ಮಾಡ್ಕೊಂತೀರ? ಟೊಮಾಟೆ ಹಣ್ಣಿನ ಸಸಿ ಇಲ್ಲ ಸರ್, ಸಸಿ ತಂದು ಹಚ್ತೀವಿ ಸರ್. ನಾವು ಹೌದಾ? ನರ್ಸರಿಯಾಗ ಆಗಿ ತಮ್ಮಂದು ಎಲ್ಲಿ ತರ್ತೀರಿ? ಕೆಂಚಟ್ನೊಳಿಯಾಗ ತಮ್ಮಂದ ಅಲ್ಲೇ ತರ್ತೀರಿ? ಹ್ಞೂ ಸರ್, ಅಲ್ಲೇ. ಅವುಗಳ ಆಯ್ಕೆ ಎಲ್ಲ ಹೇಗೆ ಮಾಡ್ಕೊಂತೀವಿ, ಇದು ಚೆನ್ನಾಗಿ ಬರ್ತದೆ ಇಳುವರಿ ಅನ್ನೋವಂಥದ್ದನ್ನು ಹೆಂಗೆ ನೀವು ಗುರುತಿಸ್ಕೊಳ್ತೀರಿ, ವಿಶ್ವಾಸ ಹೇಗೆ ತೊಗೊಳ್ತೀರಿ? ವಿಶ್ವಾಸ ಹೆಂಗೆ ತಗೊಂತೀವಿ ಅಂದ್ರೆ ಸರ್, ಇದು ಈ ಉಪ್ಪು ಹಾಕಿದ್ರೆ ಇದು ಬರ್ತೈತಿ. ಈಗ ಎರೆಹುಳ ಗೊಬ್ಬರ ಮಾಡ್ಕೊಂತೀವಿ ಸರ್. ನಾವು ನೀವೇ ಮಾಡ್ಕೊಂತೀರ? ನಾವು ಒಂದು ಸ್ವಲ್ಪ ಕುಶಲಕ್ಕಿ ಕಡೆಯಲ್ಲಿದ್ದ ಔಜ್ ಕಟ್ಟಿಸ್ಕೊಟ್ಟಾರ ಸರ್. ಹೌದಾ? ಅದ್ರಾಗ ಕಸ ಪಸ ಹಾಕಿ ಎಲ್ಲ ತ್ಯಾಜ್ಯ ಅದ್ರಲ್ಲಿ ಹಾಕ್ತೀರಿ? ಹ್ಞೂ ಸರ್. ಅದ್ರಾಗ ಹಾಕಿ ತಮಾಟಿಗೆ ಹಾಕಿ ಸರ್, ಅಷ್ಟು ಚೆನ್ನಾಗಿ ಬಂದೈತಿ ರೇಟ್ ಅಲ್ಲ ಸರ್. ನೋಡ್ರಿ, ರಾಸಾಯನಿಕ ಇನ್ನು ಬಳಸಲ್ಲ ನೀವು ಔಷಧಿಗಳು? ಇಲ್ಲ ಸರ್, ಅಷ್ಟೊಂದು ಇದನ್ನ ಬಳಸಲ್ಲ. ಈ ಬಡ್ಡಿಗೆ ಬಂದ ಇದನ್ನ ಹಾಕಿವಿ ಸರ್, ಎರೆಹುಳು ಗೊಬ್ಬರ ಹಾಕಿ, ಎರೆಹುಳು ಗೊಬ್ಬರ ಹಾಕಿವಿ, DAP ಉಪ್ಪು ಒಂದು ಚೀಲ ಹಾಕಿವಿ ಸರ್. ಹಾಕಿದ್ರಿ? ಅದ್ರ ಸ್ವಲ್ಪ ಭಾಗದಲ್ಲಿ ಹಾಕಿ ಸರ್ ಬಳಸಿದ್ರಿ? ಇದು ಎರೆಹುಳು ಗೊಬ್ಬರ, DAP ಉಪ್ಪು ಕಲಿಸಿ ಹಾಕಿದ್ರ ಆ ತರ ಹಾಕಾಯ್ತು ಸರ್. ಇದು ಓಹೋ, ಬ್ಯಾಲೆನ್ಸ್ ಆಗಿದೆ. ಟೊಮಾಟೊ ಚೆನ್ನಾಗಿ ಬಂದಿದೆ ಸಲ? ಹ್ಞೂ ಸರ್, ಟೊಮಾಟಿ ಚೆನ್ನಾಗಿ. ರೇಟು ಇಲ್ಲ? ರೇಟ್ ಇಲ್ಲ ಸರ್. ಈಗ ಒಂದು ಸಲ ಟೊಮಾಟೊ ನಿಮಗೆ ಬೆಳೆ ಕೊಡ್ಲಿಕ್ಕೆ ಶುರುವಾಯ್ತಂದ್ರೆ ಎಷ್ಟು ತಿಂಗಳವರೆಗೂ ಸಿಗುತ್ತೆ? 4 ತಿಂಗಳವರೆಗೆ ಸಿಗುತ್ತೆ. 4 ತಿಂಗಳು ಇಳುವರಿ ಬರ್ತಾನೆ ಇರ್ತದೆ? ಬರ್ತಾನೆ ಇರ್ತೈತೆ ಸರ್. ನಾವು ಹೆಂಗಂಗ ಒಂಥರ ಮಕ್ಕಳು ಜೋಪಾನ ಮಾಡಿದಂಗೆ ಸರ್. ಅದ್ರಾಗ ಕಳೆ ತೆಗೆಯೋದು, ನೀರು ಕಟ್ಟೋದು, ಒಂದು ಹಣ್ಣು ಕೆಟ್ಟರು ಕೂಡ ನನ್ನ ಕಡೆಗೆ ಹೋಗೋದು, ಹೋಗಬೇಕು ಎಲ್ಲ ಥರ ಅದಂಗೆ ಮಾಡ್ಬೇಕು ಸರ್. ನಾವು ಮಕ್ಕಳಿಗೆ ಇರಬೇಕು. ಹ್ಞೂ ಸರ್, ಅದ್ರಾಗ ಇದ್ದೇ ಇರ್ಬೇಕು ಸರ್. ಮಕ್ಕಳನ್ನ ಹಿಂಗೆ ಪಾಲನೆ ಮಾಡ್ತೀರಿ? ಹ್ಞೂ ಸರ್. ಹಂಗೆ ಆ ಟೊಮಾಟೊ ಗಿಡಗಳನ್ನ ಪಾಲನೆ ಮಾಡಬೇಕು, ಹಂಗೆ ಇದನ್ನು ಮಾಡ್ಕೊಂತಂದಲ್ಲೇ ಹೋಗ್ಬೇಕು ಸರ್. ಟೊಮಾಟೊ ಬೆಳೆಗೆ ಯಾವ ಥರದ ಕಾಯಿಲೆಗಳು ಬರ್ತವೆ ಹೆಚ್ಚಾಗಿ? ಟೊಮಾಟಿ ಕಾಯಿಲೆಗೆ ಒಂದು ಸಲ ಬೂದು ರೋಗ ಅಂತ ಬರ್ತೈತೆ ಸರ್. ಯಾವ ಹಂತದಲ್ಲಿ ಬರ್ತದೆ? ಅದು ಚಳಿಗಾಲಕ್ಕೆ ಬರ್ತೈತೆ ಸರ್. ಈ ದಿನಕ್ಕೆ ಅದು ಹಂಗೆ ಕಂಟಿನ್ಯೂ ಬರ್ತಾ ಇರ್ತದೆ? ಚಳಿಗಾಲಕ್ಕೆ ಯಾವಾಗಲೂ ಬರ್ತದ? ಚಳಿಗಾಲಕ್ಕೆ ಯಾವಾಗಲೂ ಬರ್ತದೆ. ಬೂದಿ ರೋಗ? ಬೂದಿ ಏನು ಅದು, ಹೆಂಗೆ ಅದ್ರ ಲಕ್ಷಣ ಏನಮ್ಮ? ಅದು ತಂಡಿ ಹೊಡ್ತಕ್ಕ ಬೂದಿ ರೋಗ ಬೀಳ್ತೈತಿ ಅಂತಾರೆ ಸರ್. ಅಲ್ಲ, ಅದು ಏನಾಗ್ತದೆ ಗಿಡಕ್ಕೆ? ಏನಾಗ್ತದೆ ಗಿಡಕ್ಕೆ ಏನಾಗ್ತೈತಿ ಅಂದ್ರೆ ಸರ್, ಗಿಡ ಅಷ್ಟು ಕರ್ರಗಾಗಿ ಮಕ ಬಾಡಿ ನಿಂತ್ಕೊಂಡ್ಬಿಡ್ತೈತೆ ಸರ್. ಒಂಥರ ಒಲಿ ವಚ್ಚಿದ ಬೂದಿ ತೆಗೆದಿರ್ತೀವಿ ಅಲ್ಲ ಆ ತರ ಇರ್ತೈತೆ. ಏನ್ ಮಾಡ್ತೀರಾ ಹಂಗಾದಾಗೆ? ಹಂಗಾದಾಗ ಇದು ಎಲ್ಲಿ ಹರ್ಕೊಂಡು ಹೋಗಿ ಅಂಗಡಿಗೆ ಹೋಗಿ ಔಷಧ ಹಿಂಗಾಗೈತಿ ಕೊಡ್ರಿ ಅಂದ್ರೆ ಅವ್ರು ಔಷಧ ಕೊಡ್ತಾರೆ ಸರ್. ಅದ ಔಷಧನ ಹೊಡೆದ್ರೆ ಅದ್ರ ಶಾಂಪ್ ಹಾಕಿ ಹೊಡೆದ್ರೆ ಚೆನ್ನಾಗಿ ಮಾಡ್ತೀರಿ? ಹ್ಞೂ ಸರ್ ಹಂಗೆ ಮಾಡ್ತೀವಿ. ಅದಕ್ಕೆ ಖರ್ಚು ಜಾಸ್ತಿ ಆಗ್ತದ ಔಷಧಿಗೆ? ಅದಕ್ಕೆ ನಾವು ಫೋರ್ಜನ್ ಎಣ್ಣೆ ತಂದು ಹೊಡೆದ್ರೆ 500, ನಾವು ಎಣ್ಣೆ ಎಷ್ಟು 10,000 ತಗೊಂಬಂದ್ರು ಕೂಡ ಹೊಡಿತಿರ್ತಾರೆ. ಹೊಡಿಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ ಅದನ್ನ? 5 ml 2 ಮುಚ್ಚಳನ ಹಾಕ್ತಿರ್ತಾರೆ ಸರ್ ಒಂದು ಕ್ಯಾನ್ ಇದಕ್ಕೆ. ಹ್ಞೂ ಸರ್. ಹಾಂ ಹಾಂ, ಅದು ಸ್ಪ್ರೇ ಮಾಡಿದಾಗೆ ಕಮ್ಮಿ ಆಗ್ತದೆ. ಎಷ್ಟು ಸಲ ಸ್ಪ್ರೇ ಮಾಡಬೇಕಮ್ಮ ಅದು ರೋಗ ಹೋಗ್ಬೇಕಂದ್ರೆ? ಅದು ರೋಗ ಹೋಗೋವರೆಗೆ ಇದನ್ನು ಮಾಡ್ಕೊಂತಾನೆ ಇರ್ಬೇಕು ಸರ್ ದಿನಾಲು. ಇದು ವಾರದಾಗ 2-3 ಎಣ್ಣೆ ಎಳ್ದೈತೆ ಇರ್ಬೇಕು ಸರ್. ಸರಿ, ಮತ್ತೆ ಬೇರೆ ಏನು ಕಾಯಿಲೆ ಬರ್ತದೆ ಟೊಮೊಟೊ ಬೆಳೆಗೆ? ನೀರು ಜಾಸ್ತಿ, ನಾವು ನೀರು ಜಾಸ್ತಿ ಕಟ್ಟಿತಂದ್ರೆ ಇದಾಗ್ತಂದ್ರೆ ಸರ್ ಒಂಥರ ಹಣ್ಣು ನೆಲಕ್ಕೆ ಕುಂತು ಹಣ್ಣು ಕೆಟ್ಟು ಹುಳ ಬೀಳ್ತೈತೆ ಸರ್. ಹಣ್ಣಿಗೆ ಹುಳ ಬೀಳ್ತದೆ? ಹಣ್ಣಿಗೆ ಹುಳ ಬೀಳ್ತೈತೆ. ಯಾಕೆ ಬರ್ತದೆ ಅಂತ ಏನಾದ್ರು ನಿಮ್ಗೆ ಯೋಚನೆ ಮಾಡಿದ್ರೆ? ಅದಕ್ಕೆ ಯಾಕೆ ಹಣ್ಣು ಕೆಡ್ತೈತಲ್ಲ ಏನು ತಂದು ಹೊಡಿಬೇಕು ಅನ್ನೋದು ಗೊತ್ತಾಗವಲ್ತಲ್ಲ ಅಂತಿರ್ತೀವಿ ಸರ್. ಅವಾಗ ಎಂತ ನಿಮ್ಮಂಥವ್ರೆಲ್ಲ ಹೇಳಿದಾಗ ಸರ್ ಈವೇನಿ ತಂದು ಹೊಡಿಬೇಕು ಈವೇನಿ ತಂದು ಹೊಡಿಬೇಕಂದಾಗ ಅವಾಗ ಉಳಿದೇನಿ ತಗೊಂಬಂದು ಹೊಡಿತಿರ್ತಾ ಸರ್. ಹುಳ ಭಾರಿ ಕಂಟ್ರೋಲ್ ಆಗೋದು ಕೊಡ್ರಿ ಅಂತಂದು ಹೋಗಿ ಕೇಳಿ ಎಣ್ಣೆ ಹೊಡಿತಿರ್ತೀವಿ. ಅದಕ್ಕೆ ನಿಯಂತ್ರಣ ಆಗ್ತದೆ? ಹ್ಞೂ ಸರ್ ಆಕೈತಿ, ಕಂಟ್ರೋಲ್ ಆಗ್ತದೆ, ಕಂಟ್ರೋಲ್ ಆಗ್ತದೆ. ಅಂದರೆ ಈಗ ಟೊಮೊಟೊ ಗಿಡಕ್ಕೆ ಬೂದು ರೋಗ ಬರ್ತದೆ, ಆಮೇಲೆ ಕಾಯಿ ಬಿಟ್ಟಾಗೆ ಹುಳುಗಳು ಬೀಳ್ತವೆ, ಮತ್ತೆ ಬೇರೆ ಏನು ಸಮಸ್ಯೆ ಬರ್ತದೆ ಟೊಮೊಟೊ ಬೆಳೆಗೆ? ಟೊಮೆಟೊಗೆ ಏನು ಸಮಸ್ಯೆ ಬರಲ್ಲ ಸರ್, ಅಷ್ಟ ಸಮಸ್ಯೆ. ಎರಡು ಮೇನ್ ಸಮಸ್ಯೆ ಇವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಬಿಟ್ರೆ ಚೆನ್ನಾಗಿ ಬರ್ತದೆ. ಹ್ಞೂ ಸರ್ ಬರ್ತೈತಿ. ಈ ಪ್ರತಿ ಸಲ ಈ ಸಮಸ್ಯೆ ಮುಂದುವರಿತಾನೆ ಹೋಗ್ತದ? ಪ್ರತಿ ಸಲನ ಅದೇ ಇದನ್ನ ಇರ್ತೈತಿ ಸರ್. ಒಂದ್ಸಲ ನಿಯಂತ್ರಣ ಮಾಡಿದ್ರೆ ಅಂದ್ರೆ ಮುಂದೆ ಅದನ್ನ ಮುಂದೆ ಬರ್ಲಾರ್ದಂಗೆ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಯೋಚನೆ ಮಾಡಿದ್ರೆ ಹೇಗೆ? ಇದನ್ನ ಬಿಟ್ಟು ಮತ್ತೆ ಯಾವ ಫಲವನ್ನ ಮಾಡ್ಬೇಕಲ್ಲ, ಬೇರೆ ಬೆಳೆ ಮಾಡ್ಬೇಕಲ್ಲ ಅನಿಸ್ತೈತಿ ಸರ್. ಸರಿ, ಈಗ ಟೊಮಾಟೊ ಇಳುವರಿ ಎಷ್ಟು ದಿನದಿಂದ ಶುರು ಆಗ್ತದೆ ಅಂದ್ರೆ ನೀವು ಈಗ ಅಗಿ ಮಾಡಿರ್ತೀರಿ, ಎಷ್ಟು ದಿನದಿಂದ ಶುರು ಆಗ್ತದೆ? ಒಂದು ತಿಂಗಳು ಆಗಿ ಇರ್ತವೆ ಸರ್, ನಾವು ತಂದು ಹಚ್ಚಿದಾಗ ಒಂದು ತಿಂಗಳು ಇರ್ತವೆ ಸರ್ ಆಗಿ. ಅದು ನಾವು ಹಚ್ಚಿ 3 ಬರ್ತೈತಿ ಸರ್. ಓ, ಅಲ್ಲಿಂದ ಅಲ್ಲಿಂದ 3 ನಿಮಗೆ ಇಳುವರಿ ಶುರು ಆಗ್ತದೆ? ಹ್ಞೂ ಸರ್. 3 ಆರೈಕೆ ಮಾಡಬೇಕು? 3 ಹಂಗೆ ಆರೈಕೆ ಮಾಡ್ಬೇಕು ಸರ್. ಅದಕ್ಕೆ ಉಪ್ಪು ಹಾಕೋದು, ಎಣ್ಣೆ ಹೊಡಿಯೋದು, ಗೊಬ್ಬರ ಹಾಕೋದು, ಕಳೆ ತೆಗೆಯೋದು, ಅದೆಲ್ಲ ಮಾಡ್ತಾ ಇರಬೇಕು. ಅದೆಲ್ಲ ಮಾಡ್ತಾ ಇರ್ಬೇಕು ಸರ್. ಈಗ ಕಳೆ ನಿರ್ವಹಣೆಗೆ ನೀವೇ ಕೆಲಸ ಮಾಡ್ಕೊತೀರಾ, ಆಳಿಸ್ತೀರಾ, ಹೇಗೆ? ನಾವು ಮನೆಯವರ 3 ಮಾಡ್ಕೊಂತಿರ್ತೀವಿ ಸರ್. ಮಾಡಿ ಮಾಡಿ ಸಾಕಾಗಿಂದ ಆಳ ಕರ್ಕೊಂತಿರ್ತೀವಿ. ಹೌದು, ನಿಮ್ಮ ಮನೆ ಕೆಲಸದಾಗ ಎಲ್ಲರೂ ಕುಂತ್ಕೊಂಡಿರ್ತೀವಿ ಅಲ್ಲ, ಆಳಿಗೆ ದುಡ್ಡು ಕೊಡೋಕೆ ಬೇಕಲ್ಲ ಸರ್. ನಾವ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಸರ್, ಮಗಳು ನಾವು ನಮ್ಮ ಮನೆಯವರು ಮಾಡ್ಕೊಂಡ್ಬಿಡ್ತೀವಿ ಸರ್. ಕಳೆ ನಿರ್ವಹಣೆ ಅಂದ್ರೆ ನೀವು ಕಳೆ ತೆಗಿತೀರಿ? ಹ್ಞೂ ಸರ್. ಕೆಲವರೆಲ್ಲ ಏನ್ ಮಾಡ್ತಾರೆ, ಈ ಕಳೆನೇ ಬರಬಾರ್ದು ಅಂತೇಳಿ ಔಷಧಿ ಎಲ್ಲ ಹೊಡಿತೀರಾ? ಇಲ್ಲ ಸರ್, ಹೊಡೆಯಲ್ಲ. ನಾವ ಇರ್ತೀವಲ್ಲ, ನಾವ ತಕ್ಕೊಳ್ಳೋದು ಇದನ್ನ ಮಾಡೋದು. ಎಣ್ಣೆ ಹೊಡೆಯೋದಕ್ಕಿಂತ ಹೊಲ್ದಾಗ ಮಾಡ್ಕೊಂಡ್ರೆ ಇದಾಕೈತಿ ಬಿಡ ಅಂತ ಸುಮ್ಮನೆ ಇದನ್ನ. ಕಳೆನಾಶಕ ಬಳಸೋದಿಲ್ಲ? ಇಲ್ಲ ಸರ್, ಬಳಸಲ್ಲ. ಸೊ ಈಗ ನಿಮ್ಮ ಈ ಟೊಮೊಟೊ ಬೆಳೆ ಏನಿದೆಯಲ್ಲ, ಈಗ ಇಳುವರಿ ಚೆನ್ನಾಗಿ ಬಂದಿದ್ದೀನಿ ಅಂತಲೂ ಹೇಳ್ತಿದ್ರಿ, ಆದರೆ ಬೆಲೆ ಬಿದ್ದಿದೆ ಅಂತ ಹೇಳ್ತೀರಿ. ನೀವು ಯಾವಾಗಾದರೂ ಉತ್ತಮ ಬೆಲೆ ತೊಗೊಂಡಿರೋದು ನೆನಪಿದೆಯಾ? ಯಾವಾಗ ತಗೊಂಡೇ ಇಲ್ಲ ಸರ್. ನಾವು ಏನೇನು ಮಾಡೋಕೆ ಹೋಗಲಿ ಬರೀ ಇದೇ ಪ್ರಾಬ್ಲಮ್ ಸರ್. ಯಾಕೆ ನೀವು ಹಿಂಗ ಯೋಚನೆ ಮಾಡೋದಿಲ್ಲ ಅಂದರೆ ಬೆಲೆ ಚೆನ್ನಾಗಿ ಬಂದಾಗ ನೋಡೋಣ, ಬೆಳೆಯೋಣ? ನಾವು 4 ಮಾಡಬೇಕಲ್ಲ, 4 ದುಡಿಬೇಕಲ್ಲ ಅನ್ನೋದು ಆಸೆ ಸರ್ ನಮಗೆ ಅಷ್ಟೇ. ಇದು ಅವರು ಯಾವ ಥರ ಮಾಡಿದ್ರಲ್ಲ ಆ ಥರ ನಾವು ಬಳಸ್ಬೇಕಲ್ಲ ಅನ್ನೋದ ಇದು ಸರ್. ಈಗ ಎಲ್ಲ ರೈತರೆಲ್ಲರೂ ಅಲ್ಲಿ ಅಕ್ಕಪಕ್ಕಕ್ಕೆ ಇದ್ದಾಗ ಇವ್ರ ಹೊಲ್ದಾಗ ಇಷ್ಟು ಚೆನ್ನಾಗಾತು ನೋಡು, ಇವ್ರ ಹೊಲ್ದಾಗ ಆದ ಕೂಡಲೇ ನಾವು ಹಿಂಗೆ ಮಾಡ್ಕೊಂಡ್ರೆ ನಮಗೆ ನಾವು ಹಿಂಗೆ ಆಗ್ಬೋದು ಏನೋ ಅನ್ನಂಗೆ ಆಕೈತೆ ಸರ್. ಸರಿ, ಈಗ ಟೊಮೊಟೊ ನೀವು ಬೆಳೆಯೆಲ್ಲ ಮುಗಿದ ಮೇಲೆ ಪರಿವರ್ತನೆ ಮಾಡ್ತೀರಾ, ಮತ್ತೆ ಅದೇ ಟೊಮೆಟೊಗೆ ಹೋಗ್ತೀರಾ? ಅದೇ ಟೊಮೆಟೊಗೆ ಹೋಗಲ್ಲ ಸರ್. ಮತ್ತೆ ಮಳೆ ಬೀಳೋ ಸ್ಟಾರ್ಟ್ ಆಗತ್ತಲ್ಲ ಸರ್, ಅವಾಗ ಮತ್ತೆ ಮೆಕ್ಕೆಜೋಳ ಆಗಲಿ ಅಲಸಂದೆ ಆಗಲಿ ಹಂಗೆ 1 ಒಂದೊಂದು ಬೆಳೆ ಮಾಡಿದ್ರು ಕೂಡ 10,000 ನಮಗೆ ಕೈಗೆ ಸಿಕ್ಕಲ್ಲ ಸರ್. ಸಿಕ್ಕಿಲ್ಲ ಸಿಕ್ಕಲ್ಲ ಸರ್. ಖರ್ಚು ಖರ್ಚಿಗೆ ಆಗ್ತದ? ಖರ್ಚಿಗೆ ಖರ್ಚಿಗೆ, ಮತ್ತೆ ನಾವು ಜಾಸ್ತಿ ಕೆಲ್ಸಕ್ಕೆ ಹೊರಗಡೆ ಹೋದ್ರೆ ನಮಗೆ ಕೂಲಿ ಕೊಡ್ತಿರ್ತಾರೆ ಸರ್, ಮತ್ತೆ ಅದ್ರಾಗ ಕೂಲಿ ಮಾಡಿದಂಗೆ ಆಕೈತೆ ಸರ್, ಮತ್ತೆ ಅದ ಕೂಲಿನೇ ನಮಗೆ ಉಳ್ದಂಗೆ ಸರ್. ನಿಮ್ಮ ಕೆಲಸ ಅಲ್ದೇ ಬೇರೆ ಕಡೆ ಕೂಲಿ ಹೋಗ್ತೀರಿ? ಮನೆ ಹೊರಗಡೆ ಕೆಲಸ ಮಾಡೋಕ್ಕೂ ಹೋಗ್ತೀವಿ ಸರ್, ಮತ್ತೆ ಮನೆ ಕೆಲಸ ಬಂದಾಗ ಆಳು ಇಡೋದಕ್ಕಿಂತ ನಾವೇ ಮಾಡ್ಕೊಂಡು ಹೋದ್ರೆ ಆತಲ್ಲ ಅಂತಂದು ಮಾಡ್ತಿರ್ತೀವಿ ಸರ್. ಸೊ ಅಂದರೆ ನೀವು, ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಎಲ್ಲ ಸೇರಿಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಅಂದ್ರೆ ಸ್ವಲ್ಪ ಖರ್ಚು ಕಡಿಮೆ ಮಾಡ್ಕೊಂಡಂಗ ಹೆಚ್ಚು ಲಾಭ ಅಂತೂ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಸದ್ಯ. ಅಂದ್ರೆ ಕಾರಣ ನೀರಿನ ಸಮಸ್ಯೆ. ನೀರಿನ ಸಮಸ್ಯೆ, ನೀರಿದ್ರೆ ಏನ್ ಬೇಕಾದ್ರೂ ಬೇರೆ ನೀರಿದ್ರೆ ಬೇರೆಯವ್ರ ಪಕ್ಕದ ಹೊಲ್ದಕ್ ಹೋಗಿ ನಾವು ಹಿಂಗ ಕೆಲ್ಸಕ್ ಹೋದಿವಿ ಅಂದ್ರೆ ನಮ್ಮ ಹೊಲ್ದಾಗ ಹಿಂಗ್ ನೀರ್ ಬಿದ್ರೆ ನಾವ್ ಬೇರೆ ಕಡೆ ಕೆಲ್ಸಕ್ ಬರ್ತಿದ್ದಿಲ್ಲ. ನಾವೇ ನಮ್ಮ ಹೊಲ್ದಾಗ ಇಷ್ಟ ಸೊಪ್ಪು ಪಪ್ಪು ಹಾಕ್ಯಂದ್ ಹಿಂಗ್ ಜೀವನ ಮಾಡ್ತಿದ್ವಿ ಅಲ್ಲ, ನಾವ್ ಹಿಂಗ್ ಸಾಲದಾರದ ಆಗಿಬಿಟ್ವಿ ಅಲ್ಲ ಅನ್ನೋದು ಕೊರಗ ಸರ್. ಮೇಲಾಗಿ ಒಂದ್ ಎಕರೆಯಲ್ಲಿ ಹೆಚ್ಚು ಏನು ಬೆಳಕೂ ಆಗೋದಿಲ್ಲ, ಏನು ಬೆಳಕ ಆಗಲ್ಲ ಸರ್. ನೀರಿನ ಕೊರತೆಯಿಂದ, ನೀರಿನ ಕೊರತೆಯಲ್ಲಿದ್ದಲ್ಲೇ ಸರ್ ನಾವು. ನೀರಿದ್ರೇನೆ ರೈತರು, ನೀರಿದ್ರೇನೆ ರೈತ ಸರ್. ನೀರು ಎಷ್ಟು ಇದನ್ ಮಾಡ್ತೀವಿ ಅಲ್ಲ, ಒಂದ್ ಎಕರೆಗೆ 9 ಬೋರ್ ಹಾಕ್ಸಿದ್ರು ಕೂಡ ಸಾರ್ತಿಲ್ಲ. ಇಷ್ಟೆಲ್ಲ ಕಡಿಮೆ ಆದಾಯ ಕಷ್ಟದಲ್ಲಿದ್ರು 9 ಬೋರ್ಗಳನ್ನ ಹಾಕ್ಸೋ ಧೈರ್ಯ ಮಾಡಿದ್ರಲ್ಲ, ಅದು ಮೆಚ್ಚತಕ್ಕಂಥದ್ದು. ಸಾಲ ತಂದ ಹಾಕ್ಸಿ ಸರ್. ಈಗ 9 ಬೋರ್ ಹಾಕಿದ್ರು ನೀರು ಬಂದಿಲ್ಲ, ನೀರು ಮುಂದೆ ಏನು ಈಗ ನೀವು ಭೂಮಿಗೆ ಏನು ಯೋಚನೆ ಮಾಡ್ತೀರಿ, ಅಥವಾ ಮಳೆಗಾಲದಲ್ಲಾದರೂ ಸಹಿತ ಏನು ಬೆಳಿಬೋದು? ಈಗ ನಿಮ್ಮ ಭಾಗದಲ್ಲಿ ಮಳೆ ಕಡಿಮೆ ಅನ್ನೋದು ನಿಮಗೆ ಗೊತ್ತೇ ಇದೆ, ಅದಲ್ಲ ಮಳೆ ಸರಿಯಾಗಿ ಆಗೋದಿಲ್ಲ. ಈಗ ಮಳೆ ಸರಿಯಾಗಿ ಆಗೋದಿಲ್ಲ ಅಂದಮೇಲೆ ಇರೋ 1 ಎಕರೆ ಭೂಮಿ ಒಳಗಡೆಗೆ ಆಗುವ ಆ ಕಡಿಮೆ ಮಳೆಯೊಳಗೆ ಏನೇನು ಬೆಳೆ ಬೆಳಿಬೇಕು ಅಂತ ಆಯ್ಕೆ ಮಾಡ್ಕೊಳ್ತೀರಿ? ಚಜ್ಜಿ ಅಲಸಂದಿ ಬಿಟ್ಟು ಏನಾಗಲ್ಲ ಸರ್. ಅಲ್ಲ, ಚಜ್ಜಿ ಚೆನ್ನಾಗಿ ಬರ್ತದ ಮಳೆ ನೀರಿಗೆ? ಚೆನ್ನಾಗಿ ಬರ್ತೈತೆ ಸರ್. ಇದನ್ನ ಚಜ್ಜಿ ಬಿತ್ತಿದ್ರು ಕೂಡ 2 ಕ್ವಿಂಟಲ್ 3 ಕ್ವಿಂಟಲ್ ಹಾಕವು, ಇದಕ್ಕೆ ಏನು ಮಾಡ್ಬೇಕು ಅಂತಿರ್ತಾರೆ. 1 ಎಕರೆಗೆ ಅಷ್ಟೇ ಆಗ್ತದೆ, ಅಷ್ಟೇ ಬರ್ತಿರ್ತೈತಿ. ಬೇಸ್ ಬೆಳೆ ಬಂತಂದ್ರ 4-5 ಕ್ವಿಂಟಲ್ ಚಜ್ಜಿ ಹಾಕವು ಸರ್ 1 ಎಕರೆಗೆ. 1 ಎಕರೆಗೆ ಚೆನ್ನಾಗಿ ಬಂದ್ರೆ, ಚೆನ್ನಾಗಿ ಬಂದ್ರೆ ಮಾತ್ರ 1 ಎಕರೆಗೆ 4-5 ಕ್ವಿಂಟಲ್ ಆಗ್ತದೆ. 4-5 ಕ್ವಿಂಟಲ್ ಚಜ್ಜಿ ಹಾಕವು ಸರ್. ಇದು 4-5 ಕ್ವಿಂಟಲ್ ಬಿತ್ತಿ ಬೆಳೆದು ಟಿಲ್ಲರ್ ಹೊಡಿಸಿ ಆಳಿಂದ ಒಳಿಂದ ಅದೆಲ್ಲ ಮಾಡೋದಕ್ಕಿಂತ ಚಜ್ಜಿ ಬಿತ್ತಬಾರ್ದ ಅಂತಿರ್ತಾರೆ ಸರ್. ಮತ್ತೆ ಅಲಸಂದಿ ಬಿತ್ತಿದ್ರನ ಕಾಯಿ ಬರ್ತಿರ್ತೈತಿ ಅಲಸಂದಿಗೆ, 1-2 ಕ್ವಿಂಟಲ್ 3 ಕ್ವಿಂಟಲ್ ಆದ್ರೂ ಕೂಡ ನಡೀತಿರ್ತೈತಿ. ಒಂದು ಅದ 5,000-4,000 ಇರ್ತೈತಿ ಸರ್ ರೇಟ್. ಬೆಲೆ ಜಾಸ್ತಿ ಇದೆ ಅಲಸಂದಿಗೆ, ಬೆಲೆ ಜಾಸ್ತಿ, ಬೆಲೆ ಇದಕ್ಕೆ ಜಾಸ್ತಿ ಇದೆ. ಅಲಸಂದಿ ಸೂಕ್ತ ನಿಮಗೆ? ನಿಮ್ಮ ಕಡಿಮೆ ಮಳೆ ಪ್ರಮಾಣ, ಕಡಿಮೆ ನೀರಿನ ಪ್ರಮಾಣ ಇರೋದ್ರಿಂದ ಅಲಸಂದಿ ಸೂಕ್ತ. ಅಲಸಂದಿ ಎಷ್ಟು ಸಲ ಬೆಳೆದಿರಿ ಈಗ? ಅದ್ರಾಗ ಒಂದೇ ಸಲ ಸರ್ ನಾ ಬೆಳೆದ್ರ ಅದು. ಎಷ್ಟು ವರ್ಷದಿಂದ? ಈಗ ಹೋದ ವರ್ಷ ಬೆಳೆದಿದ್ದೆ ಸರ್. ಚೆನ್ನಾಗಿ ಬಂತ? ಹ್ಞೂ ಸರ್, ಪರವಲ್ಲ ಸರ್. ಎಷ್ಟು ಬಂತು ಇಳುವರಿ ನಿಮ್ಮ? ಇಳುವರಿ ನಮ್ಮ ಖರ್ಚೆಲ್ಲ ತೆಗೆದು 12,000 ಉಳಿದಿತ್ತು ಸರ್. ಉಳಿದಿತ್ತು, ಉಳಿದಿತ್ತು. ನಿಮ್ಮ ಖರ್ಚು ಅಂದರೆ ಸಾಮಾನ್ಯವಾಗಿ ನೀವು ಬರೀ ಗೊಬ್ಬರಕ್ಕೆ ಅದಕ್ಕಾಗ ಖರ್ಚಲ್ಲ, ಕೂಲಿ ಖರ್ಚೆಲ್ಲ ಹಿಡಿತೀರಾ ನಿಮ್ದೆಲ್ಲ? ಹ್ಞೂ ಸರ್, ಕೂಲಿ ಖರ್ಚು ಅದೆಲ್ಲ ತೆಗೆದು. ನಿಮ್ದೆ ಲೆಕ್ಕ ಹಾಕೊಳ್ತೀರಾ? ನಮ್ಮದು ಲೆಕ್ಕ ಹಾಕ್ಯಂದಲ್ಲ ಸರ್, ಹಾಳಿ ಮಾಡಬದ್ಲ ಮಾಡಿ ಬಿಡು ಅಂತಂದು ಇದನ್ನ ಮಾಡಿ. ಈಗ ನೀವು ಹೊರಗಡೆ ಬೇರೆ ಕಡೆ ಕೂಲಿ ಹೋದ್ರೆ ಸಹಿತ ನಿಮ್ದು ಕೂಲಿ ಲೆಕ್ಕ ಆಗುತ್ತಾನೆ? ಅಥವಾ ನಿಮ್ಮ ಹೊಲಕ್ಕೆ ಬೇರೆ ಲೇಬರ್ಸ್ ನ ಇಲ್ಲಿಗೆ ತಂದಾಗೆ ಅವರಿಗೆ ಕೂಲಿ ಕೊಡ್ತಿರ್ತಾನೆ? ನೀವು ನಿಮ್ಮ ಹೊಲದಲ್ಲಿ ಕೆಲಸ ಮಾಡುವಾಗ ಅದು ಕೂಲಿ ಅಂತ ಯಾಕೆ ಪರಿಗಣಿಸಲ್ಲ ನೀವು? ನಮ್ಮ ಮನೇದಲ್ಲ ಅನ್ನ ಅಲ್ಲಿಗೆ ಕಚ್ಚ ಅದನ್ನ ಹೇಳಿದ. ಈಗ ಅದಂತೂ ಕೂಲಿ ಅಂತ ಪರಿಗಣಿಸಿದಾಗೆ ನಿಜವಾದ ಲಾಭ ಏನು ಅಂತ ಗೊತ್ತಾಗ್ತದೆ. ಅಂದ್ರೆ ಇನ್ನೂ ಕಮ್ಮಿ ಲಾಭದಲ್ಲಿ ಇದ್ದೀರಿ ಅನ್ನೋಂಥದ್ದು ಆಗುತ್ತೆ ಅದು. ಅಥವಾ ಅದು ನಿಮ್ಗೆ ಬೇರೆ ಏನಾದರೂ ಮಾಡಲಿಕ್ಕೆ ನೀವು ಯೋಚನೆ ಮಾಡ್ಬೋದು? ಬೇರೆ ಏನು ಮಾಡ್ತೀವಿ ಸರ್, ಏನನ್ನ ಮಾಡಲಿ ಅದೇ ಪ್ರಾಬ್ಲಮ್ ಆಗಿರ್ತ ಸರ್. ಹೊಲ ಬಿತ್ತಬಾರ್ದು ಬಿಡು, ಬೀಳು ಬಿಟ್ಬಿಟ್ರೆ ಆತ ಅಂತಿರ್ತಾರೆ ಸರ್. ಯೋಚನೆ ಮಾಡಿದ್ರೆ ಹಂಗೆ ಮನೆಯಾಗ ಯಜಮಾನ್ರು ಅಂತಿರ್ತಾರೆ ಸರ್, ಹೊಲ ಬಿತ್ತಬಾರ್ದು ಹಂಗೆ ಬೀಳ ಇರ್ಬೇಕು. ನಾವು ಹಿಂಗೆ 100-800 ಕೂಲಿ ಮಾಡ್ಕೊಂತಿಂದ ನೆಮ್ಮದಿಯಾಗಿರ್ತೀವಿ, ಹೊಲ್ದಾಗ ಕೆಲಸ ಮಾಡಿದ್ರೆ ಜೀವಕ್ಕ ನೆಮ್ಮದಿ ಇರಲ್ಲ ಅಂತಿರ್ತಾರೆ ಸರ್. ಅಂದರೆ ನೀರಿಲ್ಲದಕ್ಕೆ ಇಷ್ಟೆಲ್ಲ ಶ್ರಮ ಹಾಕಿ, ಇಷ್ಟೆಲ್ಲ ದುಡ್ಡು ಹಾಕಿ ಇಳುವರಿ ಕಮ್ಮಿ ಬರೋದ್ರಿಂದ ಬೇಡವಲ್ಲ ಬೇಡ ಅಂತಿರ್ತಾರೆ ಸರ್. ಆದ್ರೂ ನೀವು ಬಿಟ್ಟಿಲ್ಲ? ನಾವು ಬಿಟ್ಟಿಲ್ಲ ಸರ್. ಏನಾದ್ರೂ ಮಾಡ್ಲೇಬೇಕಂತ? ನಾವು ಮಾಡ್ಲೇಬೇಕು. ಮನೆಗೆ 1 ಎಕರೆಯಲ್ಲಿ 1/2 ಎಕರೆ ಇರಲಿ, ನಮಗೆ ಮಾಡಿ ಕೊಡ್ರಿ, ನೀವು ಹೊರಗಡೆ ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ರಿ, ನಾವು ಅದನ್ನ ಮಾಡ್ಕೊಂಡು ಹೋಕ್ಕಿವಿ ಅಂತಂದು ಹೇಳ್ತೀವಿ. ನಿಮ್ಮ ಮನೆಯವ್ರಿಗೆ ಹೇಳಿರಿ, ಹೇಳಿರಿ ಸರ್. ಈಗ ನಿಮ್ಮ ಮನೆಯವರು ಹೊಲದಲ್ಲೇ ಕೆಲಸ ಮಾಡ್ತಾರೆ, ಇನ್ನು ಬೇರೆ ಕಡೆ ಕೆಲಸ ಮಾಡ್ತಾರೆ? ಹೊಲದ ಕೆಲಸ ಇದ್ದಾಗ ಹೊಲದ ಕೆಲಸ ಮಾಡ್ತಿರ್ತಾರೆ ಸರ್. ಮತ್ತೆ ಹೊಲದ ಕೆಲಸ ಎಲ್ಲರೂ ಹೊಲದ ಕೆಲಸದಾಗ ಕುಂತ್ಕಂದ್ರ ಮತ್ತೆ ಆದಾಯ ಆಗಲ್ಲ. ಆಗಲ್ಲ ಅಲ್ಲ ಸರ್, ಬೇರೆ ಕಡೆಗೆ ಹೋಗ್ತಾರೆ ಸರ್. ಅವ್ರ ಕೆಲಸ ಮಾಡ್ತಾರೆ. ಈಗ ಅವರು ದುಡ್ದಿದ್ದು ಒಂದಿಷ್ಟು ಮನೆಗೆ ಖರ್ಚಿಗೆ ಅದಕ್ಕೆಲ್ಲ, ಖರ್ಚಿಗೆ ಇದಾಕ ಸರ್. ನೀವು ದುಡ್ದಿದ್ದು ಒಂದ್ ಸ್ವಲ್ಪ ಹೊಟ್ಟೆ ಬಟ್ಟೆಗೆ ಆಗ್ತದೆ. ಹ್ಞೂ ಸರ್. ಈಗ ನಿಮ್ಮ ಜೊತೆಗೆ ಮಾತಾಡ್ತಾ ನಿಮ್ಮ ಅನುಭವನ ಕೇಳ್ತಾ ನೋಡಿದರೆ, ನೀರಿನ ಕೊರತೆ ಇರೋದ್ರಿಂದ ರೈತರು ಏಳಿಗೆ ಆಗೋದು ಕಷ್ಟ. ಹ್ಞೂ ಸರ್. ಈ ನೀರಿನ ಮೂಲಗಳು ನಿಮ್ಮಲ್ಲಿ ಸುತ್ತಮುತ್ತಲ ನೀರಿನ ಮೂಲಗಳು ಏನಿದವು ಅಮ್ಮ? ಕೆರೆ? ಕೆರೆ ಐತೆ ಸರ್. ಹ್ಞೂ, ಕೆರೆಗೆ ನೀರಿಲ್ಲ? ಕೆರೆಗೆ ನೀರು ಇದ್ರೂ ಕೂಡ ನಮ್ಮ ಹೊಲಕ್ಕೆ ಅದು ಇದಾಗಲ್ಲ ಸರ್. ಆಗಲ್ಲ ಆಗಲ್ಲ ಸರ್. ಅಚ್ಚುಕಟ್ಟದಲ್ಲಿ ಇಲ್ಲ ಅದು? ಇಲ್ಲ ಸರ್, ಬೇರೆ ಕಡೆ ಐತೆ ಸರ್. ಓಹೋ, ಹಂಗಾಗಿ ಅಲ್ಲಿ ಕೆರೆ ನೀರು ಬಳಸ್ ಕೆರೆ ನೀರು ಬರಲ್ಲ ಸರ್. ಎಲ್ಲ ಬೋರ್ಗೆ ಇವು ಆಗ್ಯಾವ ಸರ್. ಅಷ್ಟ್ರಾಗ 1-5 ಎಕರೆಗೆ ಬರಲ್ಲ ಸರ್ ಆ ಥರ.